ದಾಖಲಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯ ಸುವರ್ಣಸೌಧಕ್ಕೆ ಮಹತ್ವದ ಇಲಾಖೆಗಳ ವರ್ಗಾವಣೆ, ಆಡಳಿತಾತ್ಮಕ ಶಕ್ತಿ ಕೇಂದ್ರವಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸೋಮವಾರದಿಂದ ಪ್ರೌಢಶಾಲಾ ತರಗತಿಗಳು ಆರಂಭ, ಸಕಲ ಮುಂಜಾಗ್ರತಾ ಕ್ರಮ ಪಾಲಿಸಲು ಸೂಚನೆ. ಸ್ಥಳೀಯ ಉದ್ಯಮಗಳನ್ನು ಸಶಕ್ತಗೊಳಿಸಲು ಡಿಜಿಟಲ್ ಮಾರುಕಟ್ಟೆ ತಂತ್ರಜ್ಞಾನ ಸಮರ್ಪಕ ಬಳಕೆ, ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಕರೆ. ರಾಜ್ಯ ಗಡಿ ಪ್ರವೇಶಿಸಲು ನಕಲಿ ಆರ್ಟಿಪಿಸಿಆರ್ ವರದಿ ಬಳಕೆ, ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ವೇಳೆ ಸರಿಯಾಗಿ 6:51:13. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಬಗೆನೆಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಲಿಂಗಸ್ಗೂರು ತಾಲೂಕಿನ ಕನ್ನಾಳ ಗ್ರಾಮದ ಮೃತ್ಯುಂಜಯ ಅವರ ಡ್ರಾಗನ್ ಫ್ರೂಟ್ ಬೆಳೆ ಬೇಸಾಯದ ಅನುಭವ ಮತ್ತು ಡ್ರಾಗನ್ ಫ್ರೂಟ್ ಬೆಳೆಯ ಬಗ್ಗೆ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಮಾಹಿತಿಯನ್ನು ಆಲಿಸಲಿದ್ದೀರಿ. ಹಾಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು, ನಂತರ ನ್ಯೂ ಅಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ನ್ಯೂ ಅಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇನ್ನು ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಕುಷ್ಟಗಿ ತಾಲೂಕಿನ ಹನುಮಪ್ಪ ಸಣ್ಣಕ್ಕಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಆಲಿಸಲಿದ್ದೀರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸೋಣ ಲಿಂಗಸ್ಗೂರು ತಾಲೂಕಿನ ಕನ್ನಾಳ ಗ್ರಾಮದ ಶ್ರೀ ಮೃತ್ಯುಂಜಯ ಅವರ ಡ್ರಾಗನ್ ಫ್ರೂಟ್ ಬೆಳೆ ಬೇಸಾಯದ ಅನುಭವ, ಹಾಗೆ ಡ್ರಾಗನ್ ಫ್ರೂಟ್ ಬೆಳೆಯ ಬಗ್ಗೆ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಮಾಹಿತಿಯನ್ನು ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಮಸ್ಕಿ ತಾಲೂಕಿನ ಕಣ್ಣಾಳ ಗ್ರಾಮದ ಮೃತ್ಯುಂಜಯ ಅಂತೇಳಿ ಇವರು ಯುವಕರು ಓದಿದಂಥವರು. ಜೊತೆಗೆ ಇತ್ತೀಚೆಗೆ ಅವರು ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡ್ರ್ಯಾಗನ್ ಫ್ರೂಟು ಯಾಕೆ ಬೆಳೆದ್ರು, ಯಾಕೆ ಬಂದು ಬೆಳೆಗೆ ಬಂದರು, ಏನೇನು ಲಾಭ ಬರ್ತಾ ಇದೆ, ಹೇಗೆ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಈ ಹಣ್ಣನ್ನು ಅಂತಕ್ಕಂಥದ್ದು. ಡ್ರ್ಯಾಗನ್ ಫ್ರೂಟು ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ರೈತರು ಈ ಬೆಳೆಗೆ ಹೋಗೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ರಾಯಚೂರು ತಾಲೂಕಿರ್ಬೋದು ಅಥವಾ ಲಿಂಗಸೂರು ತಾಲೂಕಿನಲ್ಲಿ ಸುಮಾರು ಜನ ರೈತರು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮೃತ್ಯುಂಜಯ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಮೃತ್ಯುಂಜಯ ಅವರು, ಈ ಡ್ರ್ಯಾಗನ್ ಫ್ರೂಟ್ ಮಾಡಿದಿರ್ತಾವೆ, ಯಾಕೆ ಈ ಬೆಳೆಗೆ ಬಂದ? ನಾವು ಒಂದು ಹೊಸ ರೀತಿ ಬೆಳೆಗಳನ್ನು ಆಯ್ದುಕೊಳ್ಳೋಣ ಅಂತಂದು ತಂದ್ಕೊಂಡು ಯೂಟ್ಯೂಬ್ ಸರ್ಚ್ ಮಾಡಿದಾಗ ಈ ಬೆಳೆ ನಮ್ಗೆ ಆಯ್ಕೆ ಆಯ್ತು ಸರ್. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಅದರ ಒಂದು ಇದ್ರ ಮುಖಾಂತರ ಬಂದಿರೋದು? ಹೌದೌದು ಸರ್, ಯೂಟ್ಯೂಬ್ ಮುಖಾಂತರ ನಾವು ಇದನ್ನ ಸರ್ಚ್ ಮಾಡಿದಾಗ ಅದ್ರ ಮುಖಾಂತರ ಬಂದೀವಿ ಸರ್ ನಾವು ಇದ್ರಕ್ಕೆ. ಹೇಗೆ ಯೂಟ್ಯೂಬ್ ಮುಖಾಂತರ ಸರ್ಚ್ ಮಾಡಿ ಬೆಳೆ ಬೆಳೆ ಬೆಳಿಬೇಕಂತಲ ಆಸಕ್ತಿ ಬಂದ ಮೇಲೆ ಯಾವ ರೀತಿ ಕಾರ್ಯಪ್ರವೃತ್ತರಾದ್ರೆ ಏನೇನು ವ್ಯವಸ್ಥೆಯನ್ನು ಮಾಡ್ಕೊಂಡ್ರಿ? ಇದಕ್ಕೆಲ್ಲ ಸರ್ ನೋಡ್ರಿ, ನಾವು ವಿಸಿಟಿಂಗ್ ಹೋದಿವಿ ಸರ್, ಮಹಾರಾಷ್ಟ್ರ ಮತ್ತು ಗುಜರಾತ್ ಈ ಥರ ಎಲ್ಲ ವಿಸಿಟ್ ಮಾಡಿ ಬಂದಿವಿ ಸರ್. ನಾವು ವಿಸಿಟ್ ಮಾಡಿ ಬಂದು ಅಲ್ಲಿ ಎಲ್ಲ ನೋಡಿಕೊಂಡು ಸಸಿ ಪ್ಲಾಂಟೇಷನ್ ಅವನ್ನೆಲ್ಲ ಖರೀದಿ ಮಾಡಿದ್ವಿ. ಇಲ್ಲೆಲ್ಲ ಹೊಲ ರೆಡಿ ಮಾಡಿಕೊಂಡು ಅಲ್ಲಿ ಪ್ಲಾಂಟೇಷನ್ ಖರೀದಿ ಮಾಡಿಕೊಂಡು ಅಲ್ಲಿ ಥರ ಟ್ರಾನ್ಸ್ಫರ್ ಅವರೇ ಇಲ್ಲಿ ಥರ ಗಾಡಿ ವೆಹಿಕಲ್ ಕಳಿಸಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಆನಂತರ ಏನೈತಿ, ಇದಕ್ಕೆಲ್ಲ ಗೊಬ್ಬರ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಗುಂಡಿ ತೆಗೆದು ಅಂದ್ರೆ ಪ್ಲಾಂಟೇಷನ್ ಮಾಡಿದ್ವಿ ಸರ್. ಸಸಿಯನ್ನ ಮಹಾರಾಷ್ಟ್ರದಿಂದ ತಗೊಂಬಂದ್ರಿ, ಹೇಗೆ ಸಸಿ ಕೊಟ್ರೆ ತಮಗೆ ಒಂದು ಸಸಿಗೆ? ಅಲ್ಲಿ ಪರ್ ಪ್ಲಾಂಟ್ 40 ರುಪೀಸ್ ಸಿಕ್ಕ ಸರ್ ನಮಗೆ. ವೆಹಿಕಲ್ ಚಾರ್ಜಸ್ ನಾವೇ ತಗೊಂಡು ಬಂದ್ವಿ, ಅದ್ರ ಪರ್ ಪ್ಲಾಂಟ್ 40 ರುಪೀಸ್ ಸಿಕ್ಕ ಸರ್ ನಮ್ಗೆ. ಎಷ್ಟು ಒಂದು ಎಕರೆಗೆ ಎಷ್ಟು ಸಸಿಗಳನ್ನ ಕುಂದಿರ್ಸಿರಿ? ಒಂದು ಎಕರೆಗೆ ಏನಿಲ್ಲ ಅಂದ್ರೆ 2,000 ಸಸಿ ಕೊಡುದು ಸರ್. ಒಂದು 500 ಕಂಬ ಕುಂದ್ರ ಸರ್, ಒಂದು ಎಕರೆಗೆ 500 ಕಂಬಕ್ಕೆ ಅಂದ್ರೆ 4 × 500 4 ಸರ್, ಒಂದು ಕಂಬಕ್ಕೆ 4 × 500 ಕಂಬ ಕೊಡ್ತೇವೆ ಸರ್ ಒಂದು ಎಕರೆಗೆ. ಈಗ 10 ಕ್ಕಿಂತ ಮುಂಚೆ ಏನು ಯಾವ ರೀತಿ ಪಿಟ್ಗಳನ್ನು ತೆಗೆದ್ರಿ, ಏನೇನು ಮಾಡಿದ್ರಿ, ಅಂತರ ಎಷ್ಟೆಷ್ಟು ಕೊಟ್ರಿ ಸಾಲಿನಿಂದ ಸಾಲಿಗೆ ಡ್ರ್ಯಾಗನ್ ಫ್ರೂಟ್ಸ್ಗೆ? ಸಾಲಿನಿಂದ ಸಾಲಿಗೆ ಸರ್ 12 ಫೀಟು, ಗಿಡದಿಂದ ಗಿಡಕ್ಕೆ 8 ಫೀಟು ಅಂತರ ಇದೆ ಸರ್. ಅದಕ್ಕೆ ಸಸಿಗೆ ಸ್ವಲ್ಪ ತೋಡಿದ್ರೆ ಸಾಕು, ಒಂದು ಗಿಡ ಸಸಿ ಮುಣುಗೋಷ್ಟು ತೆಗೆದು ಅದನ್ನ ಗೊಬ್ಬರ ಇದನ್ನ ಹಾಕಿ ಪ್ಲಾಂಟೇಷನ್ ಮಾಡಿದ್ರೆ ಸಾಕಾಗ ಸರ್. ಹಚ್ಚುವಾಗ ಏನೇನು ಗೊಬ್ಬರ ಹಾಕಿದ್ರಿ? ಕುರಿ ಗೊಬ್ಬರ ಹಾಕಿದ್ವಿ ಸರ್ ನಾವು, ಹೆಂಡಿ ಗೊಬ್ಬರ ಹಾಕಿದ್ವಿ, ಅದು ಬಿಟ್ಟರೆ ಇದು ತಿನ್ನಬಾರ್ದಂತೇಳಿ ಬೇರೆ ಕೊಳೆ ರೋಗ ಬರಬಾರ್ದು ಅಂತೇಳಿ 3G ಗುಳಿಗೆ ಹಾಕಿ ಪ್ಲಾಂಟೇಷನ್ ಮಾಡಿದ್ವಿ ಸರ್. ಈಗ ನಿಮ್ಮ ಲಿಂಗಸೂರು ತಾಲೂಕಿನಲ್ಲಿ ರೈತರು ಬೇರೆ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದಾರೆ, ನಿಮ್ದು ಒಂದೇನೋ ಪ್ಲಾಟ್ ಅಥವಾ ಬೇರೆ ಬೇರೆ ರೈತರು ಅದಾವ ಇಲ್ಲೆಲ್ಲ? ಇಲ್ಲೆಲ್ಲ ಯಾವೂ ಇಲ್ಲ ಸರ್, ಫಸ್ಟ್ ನಮ್ದೇ ಇಲ್ಲಿ, ಯಾರು ಮಾಡಿಲ್ಲ ಸರ್ ಇಲ್ಲಿ. ಇತ್ತಿತ್ತಲಾಗಿ ನಮ್ಮಲ್ಲಿ ನಾವು ಪ್ಲಾಂಟೇಷನ್ ಮಾಡ್ತಾ ಇದೀವಿ, ಅವನು ಕೂಡ ಖರೀದಿ ಮಾಡ್ತಾ ಇದಾರೆ, ತಗೊಂಡು ಹೋಗ್ತಾ ಇದಾರೆ. ಇವಾಗ ಸಸಿ ಮಾಡಿದ್ರೆ? ಸಸಿ ಮಾಡಿದೀವಿ ಸರ್. ಪ್ಲಾಂಟ್ ಎಷ್ಟು ಸಸಿಗಳು ನಿಮ್ಮ ಹತ್ರ, ಹೇಗೆ ಒಂದು ಕೊಡ್ತಾ ಇದ್ದೀರಿ? ನಮ್ಮಲ್ಲಿ ಈ ಸದ್ಯಕ್ಕೆ 2,000 ಸಸಿ ಸದ್ಯಕ್ಕೆ ಸ್ಟಾಕ್ ಇದೀವಿ ಸರ್. 40 ರುಪೀಸ್ ಒಂದು ಇಲ್ಲೇ ಜಾಗದ ಮೇಲೆ ಕೊಡ್ತಾ ಇದೀವಿ ಸರ್, 40 ರೂಪಾಯಿಗೆ ಒಂದು ಕೊಡ್ತಾ ಇದೀವಿ ಸರ್. ಯಾವ ಕಡೆ ಜನ ಬಂದು ಹೋಯ್ತಿದ್ದಾರೆ ರೈತರು ಸಸಿಗಳನ್ನು? ಇಲ್ಲಿ ಲೋಕಲ್ದವ್ರು, ಆಲ್ಮೋಸ್ಟ್ ಇಲ್ಲಿ ಭಾಳ ಲೋಕಲ್ದವ್ರು ಬರ್ತಾ ಇದ್ದಾರೆ ಸರ್. ಈಗ ನಾವು ಫಸ್ಟ್ ಮಾಡಿದ ತಕ್ಷಣ ಕುಷ್ಟಗಿ ಹಿಂಗೆಲ್ಲ ಬರ್ತಾ ಇದ್ದಾರೆ ಸರ್, ನೋಡ್ಕೊಂಡು ಹೋಗಿದ್ದಾರೆ, ಪ್ಲಾಂಟೇಷನ್ ತೊಗೊಂಡು ಹೋಗಿದ್ದಾರೆ, ಭಾಳ ಜನ ಬರ್ತಾ ಇದ್ದಾರೆ ಸರ್ ಆಸಕ್ತರು. ಈಗ ಡ್ರ್ಯಾಗನ್ ಫ್ರೂಟ್ ಹಚ್ಚಿದ ಮೇಲೆ ಏನೇನು ಇದಕ್ಕೆ ನಿರ್ವಹಣೆ ಬರುತ್ತಾ, ಏನು ಮಾಡ್ತಾ ಇದ್ರಿ? 2 ವರ್ಷ ಆಗ್ತಾವೆ ಹಚ್ಚಿ, ಏನೇನು ಬೇಸಾಯ ಕ್ರಮಗಳನ್ನು ಮಾಡಬೇಕಾಗತ್ತೆ? ಬೇಸಾಯ ಕ್ರಮಗಳನ್ನ ಸರ್ ವಾರಕ್ಕೆ 2 ಸರಿ ನೀರು ಬಿಟ್ಟರೆ ಸಾಕು ಅದಕ್ಕೆ. ಆನಂತರ ಏನೈತಿ, ಅದರದ್ದು ಈಗ ರಿಂಗ್ ಪದ್ಧತಿ ಒಳಗೆ ಮಾಡ್ಕೋಬೇಕು ಅದನ್ನ, ರಿಂಗ್ ಅಥವಾ ಈಗ ವೈರ್ ಪದ್ಧತಿ ಒಳಗೆ ಮಾಡ್ಕೋಬೋದು, ನಾನಾ ರೀತಿ ಪದ್ಧತಿಗೂ ಬರ್ತವೆ ಸರ್. ಅದ್ರಾಗ ನಿಮಗೆ ಯಾವುದು ಈಸಿ ಅನ್ಸುತ್ತೆ, ಯಾವುದು ಖರ್ಚು ಕಮ್ಮಿ ಅನ್ಸುತ್ತೆ, ಆ ರೀತಿ ನಾವು ಬೇಸಾಯ ಕ್ರಮಗಳನ್ನು ಮಾಡ್ಕೋಬೋದು ಸರ್ ಅದರಲ್ಲಿ. ಇದಕ್ಕೆ ಆಕ್ಚುಲಿ 4 ಒಂದು ಕಂಬಕ್ಕೆ 4 ಸಸಿಗಳನ್ನು ನಾಟಿ ಮಾಡಿರ್ತೀರಿ, 4 ಸಸಿಗಳು ಬೆಳವಣಿಗೆ ಆದಮೇಲೆ ಕಂಬಕ್ಕೆ ಕಟ್ಕೊಂಡು ಹೋಗ್ತೀರಿ, ಮುಂದೆ 4 ಕಡೆ ಅವಕ್ಕೆ ರಿಂಗ್ಗಳನ್ನು ಹಾಕ್ತಾರೆ, ನೀವು ಏನು ವ್ಯವಸ್ಥೆ ಮಾಡಿದಿರಿ? ನಾವು ರಿಂಗ್ ಟೈರ್ ಮಾಡಿದೀವಿ ಸರ್, ಈಗ ಪೋಲ್ಸ್ ಅವ್ನ ಟೈರ್ಗೆ ಮಾಡಿಕೊಂಡು ಆ ರಿಂಗ್ ಅದ್ರ ಒಳಗಡೆ ಸೇರಿಸಿ ರಿಂಗ್ ಪದ್ಧತಿ ಒಳಗೆ ಮಾಡ್ಕೊಂಡೇವೆ ಸರ್ ನಾವು. ಇದಕ್ಕೆ ಪ್ರತಿ ವರ್ಷ ಏನಾದರೂ ಪ್ರೂನಿಂಗ್ ಅದು ಮಾಡ್ತೀರಾ, ಏನಿಲ್ಲ? ಪ್ರತಿ ವರ್ಷ ಈಗ ಜಾಸ್ತಿ ಆಗಿಂದ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ ಸರ್. ಒಂದೊಂದು ಜಾಸ್ತಿ ಫಸಲು ಬಂದಿದ್ದ ಅದು ಕಟಿಂಗ್ ಮಾಡ್ತೀವ್ರಿ, ಕಟಿಂಗ್ ಮಾಡಿ ಪ್ಲಾಂಟೇಷನ್ ಅದನ್ನೇ ಪ್ಲಾಂಟೇಷನ್ ಮಾಡ್ಕೊಂಡು, ಯಾಕಂದರೆ ಇದು ಜಾಸ್ತಿ ಬಲ್ತದ ಇದು ಇರ್ತದೆ ಸರ್, ಅದನ್ನೇ ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿ ಗ್ರೋತ್ ಆಗಿ ಬರ್ತದೆ ಸರ್ ಸಸಿ ಪ್ಲಾಂಟೇಷನ್ ಮಾಡ್ಬೋದು ಸರ್. ಈಗಾಗಲೇ ತಮ್ಮದು ಇಳುವರಿ ಚಾಲು ಆಗಿದೆ, ಒಂದು ಕಂಬಕ್ಕೆ ಎಷ್ಟು ಹಣ್ಣುಗಳು ಬರ್ತಾ ಇದ್ದಾವೆ ಈಗ? ಈಗ ಏನಿಲ್ಲ ಅಂದ್ರೆ ಸರ್ ಒಂದು ಕಂಬದಕ್ಕೆ 5 ರಿಂದ 10 ಕೆಜಿ ತೆಗಿಬಹುದು ಸರ್ ಈ ಸದ್ಯಕ್ಕೆ ಸ್ಟಾರ್ಟಿಂಗ್. ಬೇರೆ ಕಡೆ ಪ್ಲಾಟ್ ನೋಡಿದ ಪ್ರಕಾರ ಒಂದು ಕಂಬಕ್ಕೆ ಏನಿಲ್ಲ ಅಂದ್ರೆ 30 ರಿಂದ 50 ಕೆಜಿ ತನ ತೆಗಿಬಹುದು ಒಂದು ಕಂಬದಲ್ಲಿ. ಹ್ಞೂ ಸರ್. ಮಾರುಕಟ್ಟೆ ಅದು ಹೇಗೆ ಮಾಡ್ತಾ ಇದ್ರಿ, ಹಣ್ಣು ಬರ್ತಾ ಇದೆ ನಿಮ್ದು, ಬರ್ಲಿಕ್ಕೆ ಎಷ್ಟು ದಿವಸ ಆತ ಈಗ ಹಣ್ಣು, ಎಷ್ಟು ಹಣ್ಣನ್ನು ಇಲ್ಲಿ ತನಕ ಮಾರಿದ್ದೀರಿ, ಹೇಗೆ ರೇಟ್ ಮಾಡ್ತಾ ಇದ್ದೀರಿ? ಈಗ ನೋಡಿ ಸರ್ ನಾವು ಇಲ್ಲೇ ಲೋಕಲ್ ಕೊಡ್ತಾ ಇದೀವಿ ಸರ್, ಈಗ ಮಾರ್ಕೆಟ್ ಲಿಂಗಸೂರು ಮಸ್ಕಿ ಇಲ್ಲೆಲ್ಲ ಕೊಡ್ತೇವೆ, ಮತ್ತು ತೋಟಕ್ಕೆ ಬಂದು ಖರೀದಿ ಮಾಡ್ತಾ ಇದಾರೆ, ಇಲ್ಲೇ ತೋಟಕ್ಕೆ ಬಂದು ಖರೀದಿ ಮಾಡಿ ಕೊಡತ್ತಿದ್ವಿ. ರೇಟ್ ಅದು ಹೇಗೆ ಮಾರ್ತಾ ಇದ್ರು ಒಂದು ಕೆಜಿಗೆ? ರೇಟ್ ಇಲ್ಲಿ ಲೋಕಲ್ ನಾವು 200-250 ತನಕ ಕೊಡ್ತಾ ಇದ್ವಿ ಸರ್. ಹಾಂ ಸರ್. ಹೇಗೆ ಬೇಡಿಕೆ ಇದೆ, ಜನ ತಗೋತಾ ಇದ್ದಾರೆ? ಅದ್ರ ಬಗ್ಗೆ ಗೊತ್ತಿದ್ದಾರೆ, ಭಾಳ ನಾಲೆಜ್ ಇದ್ದಾರೆ, ತಗೋತಾ ಇದಾರೆ. ಇಲ್ಲಿ ಲೋಕಲ್ ಮಾರ್ಕೆಟ್ ಆಗ್ತಾ ಇದೆ ನಮಗೆ ಸದ್ಯಕ್ಕೆ. ಏನ್ ಅನಿಸ್ತದೆ ನಿಮಗೆ ಈ ಬೆಳೆ, ಇದಕ್ಕೆ ಏನು ಬಹಳಷ್ಟು ಇದಕ್ಕೆ ನಿರ್ವಹಣೆ ಬೇಕಾಗತ್ತೆ, ಖರ್ಚು ಬಹಳ ಬರ್ತದೆ ಅಂತೀರಾ, ಅಥವಾ ಏನು ಇದಕ್ಕೆ ಏನು ಮೇಂಟೆನೆನ್ಸ್ ಏನಿಲ್ಲ ಅಂತಂದ್ರೆ ಹೇಗೆ? ಫಸ್ಟ್ ಟೈಮ್ ಏನು ಇನ್ವೆಸ್ಟ್ ಮಾಡ್ತೀವಿ ಅದೇ ಇನ್ವೆಸ್ಟ್ ಸರ್. ಮತ್ತೆ ಮಳೆ ವರ್ಷ ಏನು ಇರಲ್ಲ ಸರ್, ಇದ್ರೆ ಅದು ಅಂದ್ರೆ ಗೊಬ್ಬರ, ಗೋಮೂತ್ರ ಅವನ್ನೆಲ್ಲ ಮಾಡ್ಕೊಂಡ್ರೆ ಇಷ್ಟೇ ರೀ. ಇದ್ರ ಬಿಟ್ಟರೆ ಫರ್ಟಿಲೈಸರ್ ಏನು ಯೂಸ್ ಮಾಡಿಲ್ರಿ, ಯಾವ್ದು ಖರ್ಚು ಬರಲ್ಲ. ಅಂದ್ರೆ ಏನು ರಾಸಾಯನಿಕ ಯಾವ್ದು ಬಳಸದಲ್ಲ? ಬಳಸಲ್ಲ ಸರ್, ರಾಸಾಯನಿಕ ಯಾವ್ದು ಬಳಸ್ತಲ್ಲ. ಈಗ ಏನಾದ್ರೂ ಕೀಟ ಬಂತು, ರೋಗ ಬಂತು, ಅಥವಾ ಏನಾದ್ರು ಸಮಸ್ಯೆ ಬಂದಾಗ ಏನ್ ಮಾಡ್ತಾರೆ ಅದಕ್ಕೆಲ್ಲ? ಇದು ಸಮಸ್ಯೆ ಬಂದಾಗ ಇದ್ರದ್ರೆ ಬೇವಿನ ಎಣ್ಣೆ ಅಂತ ಬರ್ತದೆ. ಬೇವಿನ ಎಣ್ಣೆ ಸಿಂಪರಣೆ ಮಾಡಿದ್ರೆ ಅದು ಯಾವ್ದೇ ರೋಗ ಇದ್ರೂ ಗುಣಮುಖವಾಗಿದೆ ನಮ್ಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಇದು ಹಣ್ಣು ತಿನ್ನೋದ್ರಿಂದ ಸಾವಯವ ರೀತಿಯೊಳಗೆ ಮಾಡಿದ್ರೆ ಬೇಡಿಕೆ ಜಾಸ್ತಿ ಇರ್ತದ. ನೀವು ಸಾವಯವ ಅಂತಂದ್ರೆ ಏನೇನ್ ಹಾಕ್ತಾರೆ ಇದಕ್ಕೆಲ್ಲ? ಗೋಮೂತ್ರ, ಇದನ್ನ ಜೀವಾಮೃತ ಅವನ್ನೆಲ್ಲ ಮಾಡ್ತೀವಿ ಸರ್. ಈ ಸದ್ಯಕ್ಕಂತರು ಅದು ಜೀವಾಮೃತ ಅಷ್ಟೇ ಕೊಡ್ತಾ ಇದೀವಿ ಸರ್. ಜೀವಾಮೃತ ಗೊಬ್ಬರ ಇದನ್ನಷ್ಟೇ ಕೊಡ್ತಾ ಇದ್ರು, ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಸರ್. ಈಗ 2 ಎಕರೆ ಹೆಚ್ಚಿರ್ತಾವ ನಿರ್ವಹಣೆ ಮಾಡ್ಲಿಕ್ಕೆ, ಆಳುಗಳು ದಿವಸ ಬೇಕಾಗ್ತಾವ, ಇದಕ್ಕೆ ಏನು ಅಂತ ನಿರ್ವಹಣೆ ಇಲ್ಲ ಅಂತೀರಾ ಹೇಗೆ? ಡೈಲಿ ಏನು ಬೇಕಾಗಲ್ಲ ಸರ್, ಇದಕ್ಕೆ ಡೈಲಿ ಏನು ಅವಶ್ಯಕತೆ ಇರಲ್ಲ. ಯಾವಾಗಾರು ಜಾಸ್ತಿ ಕಸ ಕಳೆ ಬಂದಾಗ ಮಾತ್ರ ಕಳೆ ತೆಗೆದು ಇದು ಮಾಡ್ತೀವಿ ಸರ್ ಅಷ್ಟೇ. ಮತ್ತೆ ಯಾವ ಲೇಬರ್ಸ್ ಏನು ಬೇಕಾಗಲ್ಲ. ಏನ್ ಅನಿಸ್ತದೆ ಈ ಹಣ್ಣನ್ನ ಸಾಮಾನ್ಯವಾಗಿ ಅಂತ ರಿಸ್ಕ್ ಏನಿಲ್ಲ, ಈಗ ದಾಳಿಂಬೆ ಪಪ್ಪಾಯ ಎಲ್ಲ ಮಾಡ್ತಿರ್ತಾರಲ್ಲ, ಬಹಳಷ್ಟು ದಾಳಿಂಬೆ ವಿಶೇಷವಾಗಿ ದಾಳಿಂಬೆದಲ್ಲಿ ಇತ್ತೀಚೆಗೆ ರೈತರು ಬಹಳ ರಿಸ್ಕ್ ಅದ ಅಂತ ಹೇಳ್ತಿರ್ತಾರೆ. ಹೌದು ಸರ್, ದಾಳಿಂಬೆ ಪಪ್ಪಾಯಿಗೆ ಯಾಕಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಆಗುತ್ತೆ ಸರ್ ಅದ್ರ, ನನಗೆ ಗೊತ್ತಿರೋ ಪ್ರಕಾರ. ಈಗ ಈ ನಾವು ಮಾಡಿದ್ವಿ ಅದ್ರಲ್ಲಿ ಅದು ಆ ಇನ್ವೆಸ್ಟ್ಮೆಂಟ್ಗೆ ಈ ಇನ್ವೆಸ್ಟ್ಮೆಂಟ್ಗೂ ಭಾಳ ವ್ಯತ್ಯಾಸ ಆಗುತ್ತೆ ಸರ್. ಅದು ವಾರಕ್ಕೆ 15 ದಿವಸಕ್ಕೆ ಫರ್ಟಿಲೈಸರ್ ಯೂಸ್ ಮಾಡ್ಬೇಕು ಕಣ್ತಿ ಅಂದ್ರೆ ಅದನ್ನಷ್ಟೇ 15 ದಿವಸ, ತಿಂಗಳಿಗೆ 2 ತಿಂಗಳಿಗೆ 6 ತಿಂಗಳಿಗೆ ಇನ್ನು ಬೇವಿನ ಎಣ್ಣೆ ಸಿಂಪರಣೆ ಮಾಡಿದ್ರೆ ಆಯ್ತು. ಏನಿಸ ಮುಂದಿನ ದಿನಗಳಲ್ಲಿ ಹೆಚ್ಚು ಇಳುವರಿ ಬರಾಕತ್ತೆ ಅಂದ್ರೆ ಮಾರುಕಟ್ಟೆ ಮಾಡ್ತೀನಿ ನಾನು ಮಾರಾಟ ಆಗತ್ತಂತಕ್ಕಂಥದ್ದು ನಿಮಗೆ ಧೈರ್ಯ ಇದೆಯಾ? ಅವಶ್ಯವಾಗಿ ಸರ್, ಈಗ ನಾವು ಅದನ್ನ ಕಣ್ಕೊಂಡಾಗತ್ತೀವಿ ಸರ್. ಈ ಸದ್ಯ ಲೋಕಲ್ ಸಿಗ್ತಾ ಇದೆ ಸರ್ ನಮಗೆ, ಲೋಕಲ್ ಸಿಗ್ತಾ ಇದೆ. ಮತ್ತೆ ನಾವು ಮುಂದಿನಿಂದ ನೋಡಕತ್ತೀವಿ ಸರ್, ಹಂಗೆ ಬೆಂಗಳೂರು ಅದೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ, ಹೈದರಾಬಾದ್ ಹುಬ್ಳಿ ಈ ಕಡೆ ಮಹಾರಾಷ್ಟ್ರ ಅವೆಲ್ಲ ಬಿಜಾಪುರ ಅದೆಲ್ಲ ಇದೆ ಅಂತ್ರಿ. ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ತಂದಿದ್ದ ಸಸಿ ಪ್ಲಾಂಟೇಶನ್ ಅವ್ರ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ, ಅಲ್ಲಿ ಕೂಡ ನಾವು ಸೇಲ್ ಮಾಡೋದು ಇದು ಮಾಡ್ತಾ ಇದೀವಿ ಸರ್. ಹೇಗೆ ಮುಂದಿನ ದಿನಗಳಲ್ಲಿ ಎಷ್ಟು ಇಳುವರಿ ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅವಶ್ಯ ಸರ್, ಈ ಸಲ ವಾಸರಿಕನ್ನ ಈ ಸಲ ಚೆನ್ನಾಗಿ ಬಂದಿದೆ ಸರ್ ಇಳುವರಿ. ಈಗ ನೆಕ್ಸ್ಟ್ ನಮ್ಗೆ ಇದಕ್ಕಿಂತ ಜಾಸ್ತಿ ಬರೋ ಇದನ್ನ ಐತ್ ಸರ್ ನಮ್ಗೆ ಅನಿಸಿಕೆ ಇದೆ. ಹೇಗೆ ನೀವು ಹಣ್ಣದು ತಿಂದು ನೋಡಿದಿರ, ಹೇಗಿದೆ ಹಣ್ಣು, ರುಚಿಕಟ್ಟವಾಗಿರ್ತದ ಅಂತೀರಾ, ತಿಂದಂತ ಜನ ಏನ್ ಹೇಳ್ತಿದ್ದಾರೆ? ಚೆನ್ನಾಗಿದೆ ಸರ್, ಅಷ್ಟೊಂದು ಹುಳಿನೂ ಇರಲ್ಲ, ಅಷ್ಟೊಂದು ಸ್ವೀಟ್ನೂ ಇರಲ್ಲ. ಶುಗರ್ಗೆ ಇಂಥ ಬಿ ಪಿ ಒಂದೆಲ್ಲ ಕಂಟ್ರೋಲ್ ಆಗ್ತಾವ, ಮತ್ತೆ ಕೊರೋನಾ ಇದ್ರದ್ದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತದೆ, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಮಾಡ್ತದೆ. ಆನಂತರ ಇದು ಜ್ವರ ಬರ್ತಾವಲ್ರಿ, ಅದಕ್ಕೆ ಬಿಳಿ ರಕ್ತ ಕಣ ಜಾಸ್ತಿ ಮಾಡ್ತದೆ. ಅದೆಲ್ಲ ಅವರ ಗುಣಗಳು ಇದಾವ್ರಿ ಸರ್, ಔಷಧಿ ಗುಣಗಳು ಇದಾವ್ರಲ್ಲಿ. ಸಾವಯವ ರೀತಿ ಒಳಗೆ ಮಾಡ್ಬೇಕಂದ್ರೆ ಇದಕ್ಕೆ ಆಕಳುಗಳ ಸಾಕಾಣಿಕೆ ಬೇಕು, ತಾವು ಏನು ಆಕಳು ಸಾಕಾಣಿಕೆ ಮಾಡಿರಿ? ಇದೆ ಸರ್, ಪ್ಲಾನಿಂಗ್ ಇದೆ ಸರ್, ಮನೆಯಲ್ಲಿ ಎಮ್ಮಿ ಇದೆ ಸರ್ ಸದ್ಯಕ್ಕೆ. ಬಟ್ ಈಗ ಪ್ಲಾನಿಂಗ್ ಇದೆ ಜವರಿ ಆಕಳನ್ನ ಮಾಡ್ಬೇಕಂತಂದು. ಈಗ ನೆಕ್ಸ್ಟ್ ಮುಂದಿನ ವರ್ಷ ಅನ್ನತ್ಲೆ ನಾವು ರೆಡಿ ಮಾಡ್ತಾ ಇದೀವಿ ಸರ್, ಪ್ಲಾನಿಂಗ್ ಇದೆ ಸರ್ ಅದ್ರದ್ದು. ಒಳ್ಳೇದು ಮೃತ್ಯುಂಜಯ ಅವರೇ, ಇದುವರೆಗೆ ನಿಮ್ಮ ವಿಚಾರ ಹಂಚ್ಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ಧನ್ಯವಾದ. ನಿಮ್ಮಂಥ ರೈತರು ಮುಂದೆ ಬಂದು ಒಳ್ಳೊಳ್ಳೆ ಹಣ್ಣುಗಳನ್ನು ಬೆಳಿಲಿಕ್ಕೆ ಮುಂದೆ ಬರಲಿ. ಹಣ್ಣಿನ ಬೇಸಾಯ ಮಾಡೋದ್ರಿಂದ ವಿವಿಧ ಬೆಳೆಗಳನ್ನು ಮಾಡೋದ್ರಿಂದ ಒಳ್ಳೆ ಲಾಭ ಇದೆ. ರೈತರು ಮಾರುಕಟ್ಟೆಯ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಹಣ್ಣುಗಳನ್ನು ಬೆಳಿಲಿಕ್ಕೆ ಮುಂದಾಗಬೇಕು. ವಿಚಾರ ಹಂಚಿಕೊಂಡೋದಕ್ಕೆ ನಮಗೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಈಗ ಡಾಕ್ಟರ್ ಅರವಿಂದ್ ರಾಠೋಡ್ ಅಂತೇಳಿ ಇವರು ತೋಟಗಾರಿಕೆ ತಜ್ಞರು, ಲಿಂಗಸೂರಿನ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಅವರ ಅನಿಸಿಕೆಯನ್ನು ಹಂಚ್ಕೋತಿದ್ದಾರೆ. ವಿಜ್ಞಾನಿಗಳಾಗಿ ಏನು ಹೇಳ್ತಾರೆ, ಡ್ರ್ಯಾಗನ್ ಫ್ರೂಟು ಬೇಸಾಯ ಮಾಡ್ಬೋದಾ, ಹೇಗೆ ಮಾಡೋದಾದರೆ ಏನು, ಇದರಲ್ಲಿ ಯಾವ ಥರ ರಿಸ್ಕ್ ಬರ್ತವೆ ಏನಂತಕ್ಕಂಥ ವಿಚಾರ. ಅರವಿಂದ್ ಅವರೇ ಏನು ಹೇಳ್ತೀರಿ, ಡ್ರ್ಯಾಗನ್ ಫ್ರೂಟ್ ಈಗಾಗಲೇ ಲಿಂಗಸೂರು ತಾಲೂಕಿನಲ್ಲಿ ಹಲವಾರು ಜನ ಬರ್ತಾ ಇದ್ದಾರೆ ಮಾಡಲಿಕ್ಕೆ, ಅಂಥ ರೈತರಿಗೆ ನಿಮ್ಮ ಕಿವಿ ಮಾತೇನು? ಇವತ್ತಿನ ದಿನ ಏನಂತಂದರೆ, ರೈತರು ಅತಿ ಬರಡುವಾದಂಥ ಬಂಜರ ಭೂಮಿಯಲ್ಲಿ ಬೆಳೆಯೋಕ್ಕಂಥ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯಾಗಿದ್ದು, ಯಾಕಂತಂದರೆ ಅತಿ ನೀರು ಕಡಿಮೆ ಇರುವ ಪ್ರದೇಶದಲ್ಲಿ ಕೂಡ ಇಂಥ ಬೆಳೆಗಳನ್ನು ಬೆಳೆಕೊಂಡು ನಾವು ಹೆಚ್ಚಿನ ಆದಾಯವನ್ನು ಕೂಡ ಪಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ, ಇತ್ತೀಚೆಗೆ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಪಪ್ಪಾಯ ಮತ್ತು ದಾಳಿಂಬೆ ಬೆಳೆಗಳನ್ನು ಜಾಸ್ತಿ ರೈತರು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಖರ್ಚು ಕೂಡ ಹೆಚ್ಚಾಗ್ತಿದೆ. ಅದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ರೈತರಂದರೆ, ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಬರುವಂಥ ಬೆಳೆಗಳು ಅಂತಂದರೆ ಡ್ರ್ಯಾಗನ್ ಫ್ರೂಟ್ಸ್ ಜೊತೆಗೆ ಸೀತಾಫಲ ಆಗಲಿ ಅಥವಾ ಆ್ಯಪಲ್ ಬಾರೆ ಆಗಲಿ ಈ ಥರ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಅದರಲ್ಲಿ ಏನಂತಂದರೆ, ಅತಿ ಬರಡುವಾದಂಥ ಭೂಮಿಯಲ್ಲಿ ನಮಗೆ ಏನಂತಂದರೆ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ಆಮೇಲೆ ಹೆಚ್ಚಿನ ಆದಾಯವನ್ನು ಕೂಡ ನಾವು ಬರುತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ಡ್ರ್ಯಾಗನ್ ಫ್ರೂಟ್ಸ್ ಬೆಳಿಬೇಕಂತಂದರೆ ಇದಕ್ಕೆ ಖರ್ಚು ಜಾಸ್ತಿ ಬೇಕಾಗಲ್ಲ. ಯಾಕಂತಂದರೆ ರೈತರಿಗೆ ಅಷ್ಟು ಅನುಭವ ಇಲ್ಲ ಅಂತಂದ್ರೂ, ಇದು ಏನಂತಂದರೆ ಇದು ಕಾಡಲ್ಲಿ ಬೆಳೆಯತಕ್ಕಂಥ ಒಂದು ಬೆಳೆ ಇದು. ಹಾಗಾಗಿ ನಮಗೆ ಏನಂತಂದರೆ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದಕ್ಕೆ ಏನಂತಂದರೆ ರೋಗಗಳ ಕೀಟಗಳ ಬಾಧೆಯೂ ಕೂಡ ಜಾಸ್ತಿ ಇರೋದಿಲ್ಲ. ಒಂಥರ ಹೇಳಬೇಕಂತಂದರೆ ಬಂಗಾರದಂಥ ಬೆಳೆ. ಯಾಕಂತಂದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಇದನ್ನು ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯವನ್ನು ಕೂಡ ಪಡೆಯಬಹುದು. ಒಮ್ಮೆ ಹೆಚ್ಚಿದ್ರೆ ಎಷ್ಟು ವರ್ಷ ಬೆಳೆ ಇರುತ್ತೆ ಇದು? ಜೊತೆಗೆ ಬಂದಂತ ಹಣ್ಣನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಹೇಗೆ ಎಲ್ಲೆಲ್ಲಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇರದಂತೀರಿ? ಈ ಬೆಳೆಯನ್ನು ಕೂಡ ನಾವು ಫಸ್ಟ್ ಪ್ರಾರಂಭಿಸಿದ್ರೆ ಯಾವುದೇ ಬೆಳೆಗಳನ್ನು ಬೆಳೆಯಲಿ 3 ವರ್ಷ ಮೇಲ್ಪಟ್ಟನೆ ಇಳುವರಿ ಪ್ರಾರಂಭ ಆಗುತ್ತೆ. ಆಮೇಲೆ ಏನಂತಂದ್ರೆ 3 ವರ್ಷದಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು 30 ವರ್ಷ ತನ 40 ವರ್ಷ ತನ ಕೂಡ ನಾವು ಈ ಬೆಳೆಗಳನ್ನು ಕೂಡ ನಾವು ಇಟ್ಕೊಂಡು ಹೋಗ್ಬೋದು. ಯಾಕಂತಂದ್ರೆ ಇದು ಏನಂತಂದ್ರೆ ಸಾವಯವ ಪದ್ಧತಿಯಲ್ಲಿನು ಜಾಸ್ತಿ ಆಗುತ್ತೆ, ಆಮೇಲೆ ಯಾವುದೇ ಗೊಬ್ಬರ ಮತ್ತು ಕೀಟಗಳು ಹಾವಳಿನೂ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನ 30 ವರ್ಷ ತನ ಮಾಡ್ಕೋಬಹುದು. ಬಟ್ ಅದನ್ನ ಏನಂತಂದ್ರೆ ನಾವು ಪ್ರೂನಿಂಗ್ ಚಾಟ್ನಿ ಅಂತ ಹೇಳ್ತೀವಿ, ಅದನ್ನ ಪ್ರತಿ ವರ್ಷನೂ ನಾವು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಮಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಇಳುವರಿನೂ ಕೂಡ ಹೆಚ್ಚಾಗತ್ತೆ, ಆಮೇಲೆ ಅದ್ರ ಸೇಪ್ ಅನ್ನು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಗೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಇದು 30 ವರ್ಷ ತನ ಕೂಡ ನಾವು ಬೆಳ್ಕೊಂಡು ಹೋಗ್ಬಹುದು. ಇಲ್ಲಿ ಏನಿದಕ್ಕೆ ಮುಖ್ಯವಾದಂತ ಏನಾದರೂ ರೋಗ ಸಮಸ್ಯೆಗಳು ಬರ್ತಾವ ಅಂತೀರ ಇದರಲ್ಲಿ? ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಏನು ಸಮಸ್ಯೆಗಳು ಬರ್ತವೆ? ಇದರಲ್ಲಿ ಸಮಸ್ಯೆ ಅಂತಂದ್ರೆ ಸರ್, ನಾವು ಪ್ಲಾಂಟಿಂಗ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಗುಂಡಿ ತೆಗೆದು 2x2 ಅಡಿಯಲ್ಲಿ ನಾವು ತೆಗೆದು ಅದಕ್ಕೆ ನಾವು ತಿಪ್ಪೆ ಗೊಬ್ಬರ, ಆಮೇಲೆ ಮತ್ತೆ ಬೇವಿನ ಹಿಂಡಿ, ಟ್ರೈಕೋಡ್ರಮಾ, ಸೂಡೋಮೋನಸ್, ಆಮೇಲೆ ಮೆಟ್ರೈಜಿಯಂ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲಾನು ಪ್ರತಿ ಗಿಡಕ್ಕೆ ಒಂದು 20 ಗ್ರಾಮ್ನಂತೆ ನಾವು ಕಲಸಿ ಅದನ್ನು ಪ್ಲಾಂಟಿಂಗ್ ಮಾಡ್ಕೋಬೇಕು ಫಸ್ಟ್ಗೆ. ಯಾಕಂತಂದ್ರೆ ಮಣ್ಣಿನಿಂದ ಬರ್ತಕ್ಕಂಥ ಬೇರು ಕೊಳೆ ರೋಗ ಆಗಲಿ, ಆಮೇಲೆ ನಮ್ಗೆ ಇನ್ನೊಂದು ಏನಂತಂದ್ರೆ ಡೊಣ್ಣಿ ಹುಳುಗಳ ಕಾಟನ್ನು ಕೂಡ ಜಾಸ್ತಿ ಇರುತ್ತೆ, ಆಮೇಲೆ ನಮಗೆ ನೆಮೆಟೋಡ್ಸ್ ಅಂತ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಪ್ಲಾಂಟಿಂಗ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಅದನ್ನು ಹಾಕಿ ನಾವು ಪ್ಲಾಂಟಿಂಗ್ ಮಾಡಿದಾಗ ಈ ಥರದ ರೋಗ ಮತ್ತು ಕೀಟಗಳನ್ನು ಕೂಡ ನಾವು ತಡೆಗಟ್ಬೋದು. ಮುಂದಿನ ದಿನಮಾನಗಳಲ್ಲಿ ಏನಂತಂದ್ರೆ ಸ್ವಲ್ಪ ಎಲೆ ಚುಕ್ಕಿ ರೋಗ ಬರ್ತಿರುತ್ತೆ, ಅದನ್ನು ಕೂಡ ನಾವು ಪ್ರತಿ ಲೀಟರ್ ನೀರಿಗೆ 1 ml ನಾವು ಕಂಟಾಫ್ ಹಾಕಿ ಸಿಂಪರಣೆ ಮಾಡ್ಬೋದು. ಅಥವಾ ನಮಗೆ ಬೇವಿನ ಹಿಂಡಿ, ಬೇವಿನ ಎಣ್ಣೆ ಅಂತ ಬರುತ್ತೆ, ಬೇವಿನ ಎಣ್ಣೆ ಏನಂತಂದ್ರೆ 300 PPM, 1500 PPM, 3000 PPM ಆ ಥರ ಬರುತ್ತೆ. ಅದನ್ನು ಪ್ರತಿ ಲೀಟರ್ ನೀರಿಗೆ 2 ml ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಆ ರೋಗಗಳನ್ನು ಮತ್ತು ಕೀಡೆಗಳನ್ನು ಕೂಡ ನಾವು ಹತೋಟಿ ಮಾಡ್ಬೋದು. ಆಮೇಲೆ ಹಣ್ಣಾದಂತಂದ್ರೆ ಹಣ್ಣಾದ ತಕ್ಷಣ ಏನಂತಂದ್ರೆ ಹಣ್ಣಿಗೂ ಕೂಡ ಕೆಲವೊಂದು ರೋಗಗಳನ್ನು ಬರ್ತಿರುತ್ತೆ, ಆಂಥ್ರಾಕ್ನೋಸ್ ಅಂತೇಳಿ ಬರುತ್ತೆ. ಅದನ್ನು ಕೂಡ ನಾವು ಈ ಥರ ನಾವು ಸಿಂಪರಣೆ ಮಾಡೋದ್ರಿಂದ ಆ ರೋಗಗಳನ್ನು ಕೂಡ ನಾವು ತಡೆಗಟ್ಬೋದು. ಆದರೆ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ರೋಗ ಮತ್ತು ಕೀಟಗಳ ಸಂಖ್ಯೆ ಕಡಿಮೆ ಈ ಬೆಳೆಯಲ್ಲಿ. ಇಲ್ಲಿ ಒಳ್ಳೆಯ ಗುಣಮಟ್ಟದ ಹಣ್ಣು, ಒಂದು ಹಣ್ಣು ಎಷ್ಟೆಷ್ಟು ಗ್ರಾಮ ಬರ್ತದೆ ಅಂತೀರಿ? ಜೊತೆಗೆ ಗುಣಮಟ್ಟ ಮತ್ತು ರುಚಿಕಟ್ಟಾದ ಹಣ್ಣನ್ನು ಪಡೀಲಿಕ್ಕೆ ಏನು ಇದಕ್ಕೆ ವಿಶೇಷವಾದಂಥ ಕಾಳಜಿ ವಹಿಸಬೇಕಾ? ಹೇಗೆ ಇದರಲ್ಲಿ ಈಗ ಸಾಕಷ್ಟು ಜಾಗ ಇರುತ್ತೆ ಮಧ್ಯದಲ್ಲಿ, ಈಗ 12 ಫೂಟ್ ಅಂತರ ಇಟ್ಟಿರ್ತಾರೆ, ಇದರಲ್ಲಿ ಮಧ್ಯದಲ್ಲಿ ಏನಾದರೂ ಬೆಳೆಗಳನ್ನು ಬೆಳಿಬೋದಾ? ಹೇಗೆ ಏನಂತಂದ್ರೆ ಸರ್, ಈಗ ಇತ್ತೀಚಿನ ದಿನಮಾನಗಳಲ್ಲಿ ಈಗ 3 ವರ್ಷ ತನ ಯಾವುದೇ ಬೆಳೆಯನ್ನು ಅದರಿಂದ ನಾವು ಏನು ಆದಾಯ ಬರ್ತಾ ಇರಲ್ಲ, ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ 3 ವರ್ಷ ತನ ನಾವು ಯಾವುದೇ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ಫಾರ್ ಎಕ್ಸಾಂಪಲ್ ನಮಗೆ ತರಕಾರಿ ಆಗಲಿ ಅಥವಾ ಹೂವಿನ ಬೇಸಾಯ ಆಗಲಿ, ಈ ಥರ ನಾವು ಬೇಸಾಯವನ್ನು ಕೂಡ ನಾವು ಮಧ್ಯದಲ್ಲಿ ಮಾಡ್ಕೋಬಹುದು. ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಕೆಲವೊಂದು ಬೆಳೆಯಿಂದ ಕೆಲವೊಂದು ರೋಗಗಳನ್ನು ತಡೆಗಟ್ತೀವಿ, ಆಮೇಲೆ ನಮಗೆ ಆದಾಯವನ್ನು ಕೂಡ ನಾವು ಹೆಚ್ಚಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇನಂತೆ ಇತ್ತೀಚಿನ ದಿನಮಾನಗಳಲ್ಲಿ ಈಗ ಚೆಂಡು ಹೂ ಆಗಲಿ, ಸುಗಂಧ ರಾಜ ಆಗಲಿ, ಈ ಥರ ಬೆಳೆಗಳನ್ನು ಕೂಡ ನಾವು ಮಧ್ಯೆ ಬೆಳ್ಕೋಬೋದು. ಯಾಕಂತಂದ್ರೆ ಇವೆಲ್ಲ ಬೆಳೆಗಳೇನಂತಂದ್ರೆ 2-3 ತಿಂಗಳಲ್ಲಿ ನಮಗೆ ಆದಾಯ ತರುವಂತಹ ಬೆಳೆಗಳು ಇವು. ಹಾಗಾಗಿ ನಾವು ಖಾಲಿ ಬಿಡೋದಕ್ಕಿಂತ ಈ ಥರ ಬೆಳೆಗಳನ್ನು ಕೂಡ ನಾವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ತರಕಾರಿಗಳಲ್ಲಿ ಬಂದಾಗ ನಾವು ಈರುಳ್ಳಿ ಆಗಲಿ, ಟೊಮೆಟೊ ಆಗಲಿ, ಆಮೇಲೆ ಈ ಥರ ಬೆಳೆಗಳನ್ನು ಕೂಡ ನಾವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ನಮಗೆ ಈಗ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಏನಂತಂದ್ರೆ ಹೆಚ್ಚಿನ ರುಚಿಕರವಾದಂಥ ಹಣ್ಣನ್ನು ಪಡಿಬೇಕಾಗ್ತದ್ರೆ ನಮ್ಗೇನು ಮಾಡಬೇಕು, ಹಣ್ಣು ನಮಗೆ ಏನಂತಂದ್ರೆ ಹಣ್ಣಿನ ಅವಸ್ಥೆಯಲ್ಲಿ ಬಂದಾಗ ನಮಗೆ ನೀರು ಕೂಡ ಕಡಿಮೆ ಮಾಡ್ಬೋದು. ನೀರು ಕಡಿಮೆ ಮಾಡೋದ್ರಿಂದ ನಮಗೆ ಸುಕ್ರೋಸ್ ಕಂಟೆಂಟ್ ಹೆಚ್ಚಾಗಿ ನಮಗೆ ಒಳ್ಳೆ ರುಚಿಕರವಾದ ಹಣ್ಣನ್ನು ಸಿಗುತ್ತೆ. ಆಮೇಲೆ ಏನಂತಂದ್ರೆ ನಮಗೆ ಪ್ರತಿದಿನ ನಮಗೆ ಎಷ್ಟು ಲೀಟ್ರ್ ಬೇಕು ಒಂದು ಗಿಡಕ್ಕೆ, ಅಟ್ಲೀಸ್ಟ್ ನಮಗೆ 5-6 ಲೀಟ್ರ್ ಬೇಕು, 6-10 ಲೀಟ್ರ್ ಬೇಕು, ಅಷ್ಟು ನೀರನ್ನು ಕೂಡ ನಾವು ಜಾಸ್ತಿ ನೀರನ್ನು ಹಾಕಿದರೆ ನಮಗೆ ರುಚಿಕರವಾದ ಹಣ್ಣನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೀರು ಸ್ವಲ್ಪ ಕಡಿಮೆ ಮಾಡಬೇಕು. ಹಣ್ಣು ಏನಂತಂದ್ರೆ ನಮಗೆ ಸ್ವಲ್ಪ 70% ನಮ್ಮಾಗುವ ರೀತಿಯಲ್ಲಿ ಬಂದಾಗ ಸ್ವಲ್ಪ ನೀರು ಕಡಿಮೆ ಮಾಡೋದ್ರಿಂದ ಕೂಡ ನಾವು ರುಚಿಕರವಾದ ಹಣ್ಣನ್ನು ಕೂಡ ಪಡೆಯಬಹುದು. ಈಗ ಮೃತ್ಯುಂಜಯ ಅವರು ತಾವು ನೀರಿನ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಯಾವ ರೀತಿ ಡ್ರಿಪ್ಪು, ಎಷ್ಟು ತಾಸು ಬಿಡ್ತೀರಿ, ಒಂದು ಗಿಡಕ್ಕೆ ಎಷ್ಟು ಲೀಟರ್ ನೀರು ಕೊಡ್ತಾ ಇದ್ರಿ? ಸರ್, ನಾವು ವಾರಕ್ಕೆ 2 ಸಾರಿ ಬಿಡ್ತೀವಿ ಸರ್. 1 ಅವರ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ನೀರೇನು ಜಾಸ್ತಿ ಬೇಕಾಗಲ್ಲ ಸರ್ ಇದಕ್ಕೆಲ್ಲ. ಒಂದು ಅವರ್ ಬಿಟ್ಟರೆ ಸಾಕು. ಅಂದಾಜು ಒಂದು ಸಸಿ ಒಂದು ಗಿಡಕ್ಕೆ ಎಷ್ಟು ಸ್ಪಾಟಿಗೆ ಎಷ್ಟು ಲೀಟರ್ ನೀರು ಹೋಗುತ್ತೆ ಪ್ರತಿದಿನ? 2-3 ಲೀಟರ್ ಭಾಳಂದ್ರೆ 4 ಲೀಟರ್ ಆಗುತ್ತೆ ಸರ್ ಅಷ್ಟು ಒಂದು ಗಿಡಕ್ಕೆ ಪ್ರತಿದಿನ. ಅಂದ್ರೆ ನಿಮ್ದು ಬೋರ್ ನೀರು ಹೇಗೆ ಚೆನ್ನಾಗಿ, ಎಷ್ಟು ಇಂಚ್ ಇದೆ ನೀರು? ಬೋರ್ ನೀರು 1.5 ಇಂಚ್ ಐತೆ ನೋಡ್ರಿ ಸರ್ ಅಷ್ಟೇ. 1.5 ಇಂಚ್ನಲ್ಲಿ 2 ಎಕರೆ ಚೆನ್ನಾಗಿ ಸಾಕಾಗುತ್ತೆ ಸರ್. ಸಮಸ್ಯೆ ಇಲ್ಲ ಸರ್, ಏನು ಸಮಸ್ಯೆ? ಮತ್ತೆ ಬೋರಿನ ನೀರು ಇದ್ರ ಜೊತೆ ಡ್ರಿಪ್ ಜೊತೆ ಏನಾದರೂ ಅದಕ್ಕೆ ನ್ಯೂಟ್ರಿಯನ್ಸ್ಗಳನ್ನು ಹಾಕ್ತಾ ಇರ್ತೀರಿ? ಯಾವುದು ನ್ಯೂಟ್ರಿಯನ್ಸ್ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೆ ಅವ್ರಿಗೆ ನ್ಯೂಟ್ರಿಯನ್ಸ್ ಕೊಟ್ಟಿಲ್ಲ ಸರ್ ನಾವು. ಈಗ 2 ಎಕರೆ ಪ್ಲಾಂಟೇಶನ್ ಮಾಡಿ ಎಲ್ಲ ಡ್ರಿಪ್ ಅದು ಮಾಡಿಸ್ಬೇಕಾದ್ರೆ ತಮಗೆ ಎಷ್ಟು ಖರ್ಚಾಯ್ತು ಈಗೆಲ್ಲ? ಇದೆಲ್ಲ ಮ್ಯಾಕ್ಸಿಮಮ್ ಅಷ್ಟು ಪ್ಲಾಂಟೇಷನ್ ಬರಲೇ 8 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಬಂದಿದೆ ಸರ್ ನಮಗೆ. ಎಲ್ಲ ಬಾರ್ಡರ್ ಫೆನ್ಸಿಂಗ್ ಬಂತು, ಎಲ್ಲ ಬಂತು, ಟೋಟಲಿ ಬಂತು. ಈಗ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಅನುಕೂಲತೆಗಳು ಸಿಕ್ಕೋ ತಮಗೆ? ನಾವು ಯಾವುದೂ ಅಪ್ರೋಚ್ಮೆಂಟ್ ಆಗಿಲ್ಲ ಸರ್ ಅಲ್ಲಿ. ಅವರು ಕೂಡ ವಿಸಿಟ್ ಮಾಡಿದಾರೆ ಸರ್, ಬಾ ಅಂತ ಹೇಳಿದಾರೆ, ನಾವು ಹೋಗಕ್ಕಾಗಿಲ್ಲ ಸರ್ ಅಲ್ಲಿ ಹೋಗಕ್ಕಾಗಿಲ್ಲ. ಯಾಕೆ ಬೇಡ ಅಂತೀರಾ ಅವ್ರದ್ದು ಇಲಾಖೆಯವ್ರದ್ದು? ಇಲ್ಲ ಸರ್, ಹಂಗೇನಿಲ್ಲ, ನಾವು ಅಪ್ರೋಚ್ಮೆಂಟ್ ಆಗಿಲ್ಲ. ಮತ್ತು ಅವರು ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಿದಾರೆ, ಬಟ್ ನಾವು ಹೋಗಿಲ್ಲ. ಈಗ ಇನ್ನು ಮೇಲೆ ಡಾಕ್ಯುಮೆಂಟ್ಸ್ ಕೊಡ್ರಿ, ನಾವು ಸಬ್ಸಿಡಿ ಕೊಡಿಸ್ತಾ ಇದಾರೆ, ಬರ್ತಾ ಇದೆ. 1 ಎಕರೆಗೆ 95,000 ರೂಪಾಯಿ ಸಬ್ಸಿಡಿ ಇದೆ. ಇದಕ್ಕೆ ಸಬ್ಸಿಡಿ ಅಂದರೆ ಅನುಕೂಲತೆಗಳು ರೈತರಿಗೆ. ಅದೇ ಸರ್, ಈ ಸಲ ಅಂದ್ರೆ ನಾವು ಮೊನ್ನೆ ಅವ್ರಿಗೆ ನಾವು ಬಂದು ಮೀಟ್ ಆದಾಗ ಹೇಳಿದ್ರು ಸರ್ ಒಂದ್ಸರಿ, ನಾವು ಆಯ್ತು ಸರ್ ಬಂದು ಭೇಟಿ ಆಗ್ತೀವಿ, ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀವಿ, ಕೊಡ್ತೀವಿ ಸರ್ ತೊಗೊಳೋಣ ಅಂತ ಹೇಳಿದೀವಿ ಸರ್. ನಾವು ಇಲ್ಲಿ ವಿಶೇಷವಾಗಿ ಭಾಳಷ್ಟು ಬೆಳೆದಾಗ ಪ್ರೂನಿಂಗ್ ಅದು ಮಾಡಲಿಕ್ಕೆ ನೀವೇ ಮಾಡ್ತೀರಾ ಅಥವಾ ಅದಕ್ಕೆ ಏನಾದರೂ ಬೇರೆ ಸ್ಕಿಲ್ಡ್ ವರ್ಕರ್ಸ್ ಬೇಕಾ, ಹೇಗೆ ಇದಕ್ಕೆಲ್ಲ ಏನು? ಈ ಸದ್ಯಕ್ಕಂತೂ ನಾವೇ ಮಾಡ್ತಾ ಇದೀವಿ ಸರ್. ಮುಂದೊಂದು ಹೆಂಗೆಂಗೆ ಜಾಸ್ತಿ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ನೋಡ್ತೀವಿ ಸರ್. ಮುಂದೆ ಟೆಕ್ನಿಕಲ್ ಬೇಕಾಗುತ್ತಂದ್ರೆ ಖರ್ಚುಕೊಂಡು ಮಾಡ್ಬೇಕು ಅಂತ ಅನ್ಕೊಂಡಿವಿ ಸರ್. ಏನು ಅನಿಸ್ತದೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯ ನನಗೆ ಬರುತ್ತೆ ಈ ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇದೆಯಾ? ಅವಶ್ಯವಾಗಿ ಸರ್, ಭಾಳ ಅಂದ್ರೆ ಭಾಳ ಆತ್ಮವಿಶ್ವಾಸ ಇದೆ ಸರ್. ಹಾಂ ಸರ್, ಅದರದ್ದೇನು ಇನ್ವೆಸ್ಟ್ಮೆಂಟ್ ಐತೆ, ಇನ್ನೊಂದು 2 ವರ್ಷದಾಗ ಇನ್ವೆಸ್ಟ್ಮೆಂಟ್ ನಮ್ದು ರಿಟರ್ನ್ ಆಗುತ್ತೆ ಅನ್ನೋ ಭಾಳ ಹೋಪ್ ಇದೆ ಸರ್. ಈಗ ದಾಳಂಬ್ರಿನೂ ಹಚ್ಚಿರಿ, ಪಪ್ಪಾಯ ಹಚ್ಚಿರಿ, ಅದಕ್ಕೆ ಇದಕ್ಕೆ ನೋಡ್ರಿ ಏನು ಅನ್ಸುತ್ತೆ ನಿಮಗೆ? ದಾಳಂಬ್ರಿ ಇನ್ನೊಂದು ಹೊಲದಲ್ಲಿ ದಾಳಂಬ್ರಿ ಇದೆ ನಿಮ್ಮ ತೋಟ? ಸರ್, ದಾಳಂಬ್ರಿ ಇದೆ ಸರ್, ಅದ್ರದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಸರ್ ನಮಗೆ ಸದ್ಯಕ್ಕೆ. ಇದ್ರದ್ದು ಇಲ್ಲಿ ಅಂದ್ರೆ ಎಕ್ಸ್ಪೆನ್ಸ್ ಏನಿಲ್ಲ ಸರ್, ಎಕ್ಸ್ಪೆಂಡಿಚರ್ ಜಾಸ್ತಿ ಇಲ್ಲ. ಅದ್ರ ನೋಡಿದ್ರೆ ಇದು ಭಾಳ ಒಳ್ಳೇದು, ಚೆನ್ನಾಗಿ ಅಂತ ಅನಿಸ್ತದೆ ಸರ್. ಇನ್ನು ಏರಿಯಾ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ಬೇಕಂತಿದೆಯಾ? ಅವಶ್ಯವಾಗಿ ಸರ್, ಇದನ್ನ ಎಕ್ಸ್ಟೆನ್ಷನ್ ಮಾಡಿ ಆಸಕ್ತಿ ಇದೆ ಸರ್ ನಮಗೆ. ಈಗ ವಿಜ್ಞಾನಿಗಳು ಅರವಿಂದ್ ಅವರು ಕೆಲವೊಂದಿಷ್ಟು ವಿಚಾರ ಇನ್ನಷ್ಟು ರೈತರಿಗೆ ಹೇಳ್ತಿದ್ದಾರೆ. ಲಿಂಗಸೂರು ಭಾಗದಲ್ಲಿ ಮುಖ್ಯವಾಗಿ ರೈತರು ಹೆಚ್ಚೆಚ್ಚಾಗಿ ಯಾವ ಹಣ್ಣಿನ ಬೆಳೆಗೆ ಹೋಗುತ್ತಿದ್ದಾರೆ ಇತ್ತೀಚೆಗೆ? ಲಿಂಗಸೂರು ತಾಲೂಕಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಏನಂತಂದ್ರೆ ಪಪ್ಪಾಯ ದಾಳಿಂಬಿನ ಜೊತೆಗೆ ಖರ್ಚು ಹೆಚ್ಚು ಆಗಿರುವುದರಿಂದ ಇತ್ತೀಚಿನ ದಿನಮಾನಗಳಲ್ಲಿ ರೈತರು ಸೀತಾಫಲ, ಆಮೇಲೆ ನಮಗೆ ಪೇರ್ಲ, ಈ ಥರ ಡ್ರ್ಯಾಗನ್ ಫ್ರೂಟ್ಸು, ಆಮೇಲೆ ಮತ್ತೇನಂತಂದರೆ ನಿಂಬೆಗಳು, ಇವೆಲ್ಲ ಕಡಿಮೆ ಖರ್ಚು ಬರುವಂಥ ಬೆಳೆಗಳಾಗಿರೋದ್ರಿಂದ, ಆಮೇಲೆ ಇನ್ನೊಂದು ಏನಂತಂದರೆ ಅತಿ ಕಡಿಮೆ ನೀರು ಬೇಕಾದಂಥ ಇವು ಬೆಳೆಗಳಿವು. ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ರೈತರು ಜಾಸ್ತಿ ಈ ಥರ ಹಣ್ಣಿನ ಗಿಡಗಳನ್ನು ಕೂಡ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಆಮೇಲೆ ಏನಂತಂದರೆ ಈ ಥರ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಇದು ಲೋಕಲ್ ಮಾರ್ಕೆಟಿಗೂ ಹೋಗುತ್ತೆ, ಆಮೇಲೆ ನಮಗೆ ಕೆಲವೊಂದು ಮೆಟ್ರೋಪಾಲಿಟಿನ್ ಸಿಟಿಗಳಾಗಿ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಆಗಲಿ, ಬೆಂಗಳೂರಾಗಲಿ, ಆ ಥರ ರೈತರು ಅಲ್ಲಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಏನಂತಂದರೆ ರೈತರು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಕೂಡ ಸಬ್ಸಿಡಿ ಇರೋದ್ರಿಂದ ಈ ಥರ ಬೆಳೆಗಳನ್ನು ಕೂಡ ಬೆಳೆಯಲಿಕ್ಕೆ ಜಾಸ್ತಿ ಆಸಕ್ತಿ ಹೊಂದ್ತಾ ಇದ್ದಾರೆ ಸರ್ ಇತ್ತೀಚಿನ ದಿನಮಾನಗಳಲ್ಲಿ. ಪಪ್ಪಾಯ, ಸೀತಾಫಲ್ಲು ಮತ್ತು ಜೊತೆಗೆ ಪೇರಲ ಒಂದು ಬೆಳೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಎಲ್ಲ ಹಣ್ಣಿಗೆ ಸ್ಥಳೀಯವಾಗಿ ಮಾರಾಟ ಆಗುತ್ತಾ ಅಥವಾ ಬೇರೆ ಕಡೆ ಎಲ್ಲ ಡಿಮಾಂಡ್ ಇದೆ ಅಂತೀರಾ? ಪೇರು ಹಣ್ಣು, ಪಪ್ಪಾಯ ಹಣ್ಣು ಮತ್ತು ಸೀತಾಫಲಗೆಲ್ಲ ಈ ಥರ ಏನಂತಂದರೆ ಸರ್ ಇತ್ತೀಚಿನ ದಿನಮಾನಗಳಲ್ಲಿ ಯಾಕಂತಂದರೆ ಎಲ್ಲ ಲೋಕಲ್ ಮಾರ್ಕೆಟ್ಗಳ ಜಾಸ್ತಿ ಆಗ್ತಿರೋಂಗಿಲ್ಲ, ಆ ಥರ ಏನಂತಂದರೆ ಸ್ವಲ್ಪ ಎಕ್ಸ್ಪೋರ್ಟು ಮಾಡ್ತಾ ಇದ್ದಾರೆ. ಹೈದರಾಬಾದ್ ಆಗಲಿ, ಬೆಂಗಳೂರಾಗಲಿ, ಮುಂಬೈ ಆಗಲಿ, ಈ ಥರ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ನಾವು ಕಳಿಸ್ತಾ ಇದ್ದಾರೆ ಇಲ್ಲೆಲ್ಲ ರೈತರು. ಯಾಕಂತಂದರೆ ಅದು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಪರ್ ಎಂತ, ಒಂದು ಬಾಕ್ಸಲ್ಲಿ 12 ಫ್ರೂಟ್ಸು ಕೆಜಿ ಅಥವಾ 1 ಕೆಜಿ ಅಥವಾ 12 ಫ್ರೂಟ್ಸು ಇರ್ತ, ಅದನ್ನು ಡಜನ್ ವೈಸು ಮಾಡ್ತಾರೆ, ಕೆಜಿ ವೈಸು ಮಾಡ್ತಾರೆ, ಮಾಡಿ ಅದನ್ನು ಪ್ಯಾಕ್ ಮಾಡಿ ಕೂಡ ಅದನ್ನು ಬೇರೆ ಬೇರೆ ಮೆಟ್ರೋಪಾಲಿಟಿನ್ ಸಿಟಿಗಳಿಗೂ ಕೂಡ ಕಳಿಸ್ತಾ ಇದ್ದಾರೆ. ಅಂದರೆ ಹಣ್ಣಿನ ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದೆ ಬಂದರೆ ಖಂಡಿತ ಒಳ್ಳೆ ಆದಾಯ ಪಡ್ಕೋಬಹುದು. ಹಾಂ ಸರ್, ಈಗ ಯಾಕಂತಂದರೆ ಕೃಷಿ ಬೆಳೆಗಳ ಜೊತೆಗೆ ಹಣ್ಣಿನ ಬೆಳೆಗಳನ್ನು ಬೆಳೆದರೆ, ಯಾಕಂತಂದರೆ ನಾವು ಏನು ಇತ್ತೀಚಿನ ದಿನಮಾನಗಳಲ್ಲಿ ಈಗ ಬೇರೆ ಬೇರೆ ಕೃಷಿ ಬೆಳೆಗಳಲ್ಲಿ ಮಾಡಿದಾಗ ನಮಗೆ 2-3 ಎಕರೆ ಇದ್ದು ಹೊಲಗಳನ್ನು ಅಂತಂದರೆ ಅದನ್ನು ಕೂಡ ನಾವು ಈಗ ಶೇಂಗಾ ಆಗಲಿ, ತೊಗರಿ ಆಗಲಿ, ಹತ್ತಿ ಆಗಲಿ, ಅದನ್ನು ಬಿಟ್ಟು ಈ ಥರ ತೋಟಗಾರಿಕೆ ಬೆಳೆಗಳು ಮಾಡುವುದರಿಂದ ಹೆಚ್ಚಿನ ಆದಾಯವನ್ನು ಕೂಡ ಬರುತ್ತೆ. ಅದರ ಜೊತೆಗೆ ಏನಂತಂದರೆ ಮಧ್ಯೆ ಕೂಡ ಇನ್ನೊಂದು ಬೆಳೆಯಾಗಿ ಕೂಡ ಬೇರೆ ಬೆಳೆಯನ್ನು ಕೂಡ ಬೆಳ್ಕೋಬಹುದು. ಒಳ್ಳೆಯದು ಅರವಿಂದ್ ಅವರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಹಣ್ಣಿನ ಬೆಳೆಗಳು ಮತ್ತು ಜೊತೆಗೆ ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಗಸ್ಗೂರು ತಾಲೂಕಿನ ಕನ್ನಾಳ್ ಗ್ರಾಮದ ಮೃತ್ಯುಂಜಯ ಅವರ ಡ್ರ್ಯಾಗನ್ ಫ್ರೂಟ್ ಬೆಳೆ ಬೇಸಾಯದ ಅನುಭವಗಳನ್ನು ಹಾಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಯ ಬಗ್ಗೆ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಂಧುವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಲ್ಲಿ ನಾಳೆ ಅಂದರೆ ದಿನಾಂಕ 22/8/2021 ಭಾನುವಾರದಂದು ಯಾವುದೇ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿಲ್ಲ. ಉಷ್ಣಾಂಶ ಗರಿಷ್ಠ 32 ಡಿಗ್ರಿ ಸೆಂಟಿಗ್ರೇಡ್ನಿಂದ ಕನಿಷ್ಠ 23 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಇರುವ ಮುನ್ಸೂಚನೆ ನೀಡಲಾಗಿದೆ. ಆರ್ದ್ರತೆಯ ಪ್ರಮಾಣ ಗರಿಷ್ಠ 75% ಕನಿಷ್ಠ 41%ದವರೆಗೆ ಇರುವ ಮುನ್ಸೂಚನೆ ನೀಡಲಾಗಿದೆ. ಹಾಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 12 ಕಿಲೋಮೀಟರ್ನಷ್ಟು ಬೀಸುವ ಮುನ್ಸೂಚನೆ ನೀಡಲಾಗಿದೆ. ರೈತ ಬಂಧುವರೇ, ಇದು ನಾಳೆಯ ಹವಾಮಾನ ವರದಿ. ಈಗ ಹವಾಮಾನಾಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು ಹೇಳೋದಾದರೆ ಸಾಮಾನ್ಯ ಸಲಹೆಗಳು ಹೀಗಿವೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳಂದು ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆಗಳಿವೆ. ಈ ಮಳೆಯ ನೀರನ್ನು ಪೋಲಾಗದಂತೆ ಸಂರಕ್ಷಿಸಲು ಅಂತರ್ಬೇಸಾಯ ಮತ್ತು ಕಸದ ಹೊದಿಕೆ ಮಾಡಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಬೇಕು. ಹಾಗೆ ರೈತ ಬಂಧುವರು ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲು ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ರೈತ ಬಾಂಧವರು ಉಪಯೋಗಿಸಬಹುದು. ಮೆಣಸಿನಕಾಯಿ ಬೆಳೆದಿರತಕ್ಕಂಥ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬೆಡೈಮೇಟ್ 50 WP ಅಥವಾ 1 ಮಿಲಿಲೀಟರ್ ಝೆನ್ಕೋನೋಝೋಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಡಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸಯೋತ್ರಿನ್ 4.9 EC ಅಥವಾ 0.75 ಮಿಲಿಲೀಟರ್ ನೋವಲುರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬೆನಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಸೂರ್ಯಕಾಂತಿಯನ್ನು ಬೆಳೆದಿರತಕ್ಕಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಅಲ್ಬೇನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಝಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಟಾಗೋನೋಝೋಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿ ಮಾಡಲು 0.25 ಮಿಲಿಲೀಟರ್ ಎಮೆಡೋಕ್ರೋಪ್ರಿಟ್ 17.8 SLN ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಗೋವಿನ ಜೋಳ ಬೆಳೆದಿರತಕ್ಕಂಥ ರೈತ ಬಾಂಧವರು ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ ಮೆಟರಿಸಿಯಂ ಅನಿಸ್ಲೋಪಿಯ ಅಥವಾ ಮೆಟರಿಸಿಯಂ ರಿಲಾಯ್ ಸೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು 4 ಗ್ರಾಂ ಪ್ರತಿ ಲೀಟರ್ ಅಥವಾ 0.4 ಇಮಾಮೆಕ್ಟಿನ್ ಬೆಂಜಾಯಿಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ತೊಗರಿ ಬೆಳೆದಿರತಕ್ಕಂಥ ರೈತ ಬಾಂಧವರು ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ರಷ್ಟು ಕುಡಿ ಚಿವುಟುವುದು, ಹಾಗೆ 10 ಗ್ರಾಂ 19% ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಇನ್ನು ತೊಗರಿ ಬೆಳೆಯಲ್ಲಿ ಗೊಟ್ಟು ರೋಗದ ಬಾಧೆಯ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಹಾಗೆ 2.5 ಮಿಲಿಲೀಟರ್ ಟೈಕೋಫಾಲ್ 18.5 EC ಅಥವಾ 15 ಮಿಲಿಲೀಟರ್ ಆಕ್ಸಿಡ್ ಮೆಟಾನ್ ಮಿಥಾಯಲ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ರೈತ ಬಾಂಧವರೇ, ಇದಾಗಿತ್ತು ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಂಧುವರೇ, ಈಗ ಆಲಿಸೋಣ ನ್ಯೂ ಅಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಲಿಖಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಅಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನ್ಯೂ ಅಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂ ಅಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನನ್ನ ಹೆಸರು ಲಿಖಿತ ಅಂತ ಹೇಳಿ, ದುಮ್ಮಿ ನಮ್ದು ಊರು ಹರಕಲಗೂರು ತಾಲೂಕು. ನಾವು ನ್ಯೂ ಅಲ್ಗಿನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯ್ತು. ಮತ್ತೆ ಅದನ್ನ ನಾವು ಶುಂಠಿಗೆ ಸ್ಪ್ರೇ ಕೊಡ್ತಾ ಇದೀವಿ. ಶುಂಠಿ ಚೆನ್ನಾಗಿ ಬಂದಿದೆ. ಅದರಲ್ಲಿ ಮಾರ್ಚಿಗೆಲ್ಲ ಹಾಕಿದ್ರೆ ಅದು 1 ಮಂತ್ ಆದಾಗಿಂದ ಅದು ಹುಡ್ದಾಗಿಂದ ಸ್ಟಾರ್ಟ್ ಮಾಡ್ಕಂತೀವಿ ನಾವು 15 days once. ಅದ್ರಲ್ಲೂ ನಾವು ಜಾಸ್ತಿ ಮಾರ್ನಿಂಗೇ ಕೊಡೋದು ಅದನ್ನ ಸ್ಪ್ರೇನ. ಗಿಡ ಚೆನ್ನಾಗಿರೋವರೆಗೂ ಕೊಡ್ತೀವಿ ಶುಂಠಿದು, ಅಲ್ಲಿವರೆಗೂ ಸ್ಪ್ರೇ ಕೊಡ್ತಾನೆ ಇರ್ತೀವಿ. 1 ml ನ 1 ಲೀಟರ್ಗೆ ಹಾಕೊಂಡು ಯೂಸ್ ಮಾಡ್ಕಂತೀವಿ. ತುಂಬಾ ಜನ ಕೇಳಿದೀನಿ, ನನ್ನ ಹತ್ರನೂ ಕೇಳ್ತಾರೆ, ನಾನು ಕೊಡ್ಸಿದೀನಿ ತುಂಬಾ ಜನಕ್ಕೆ. ಸಜೆಸ್ಟ್ ಮಾಡ್ತೀನಿ ಮಾಡಿ ಅಂತ. ನಾವು FML ಕೇಳ್ತಿದ್ವಿ, ಅವಾಗ ನಂಬರ್ ಹೇಳಿದ್ರಿ ಮಧುಸೂದನ್ ಸರ್ ಅವ್ರದ್ದು. ಅವ್ರ ನಂಬರ್ ಇಂದ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದಾಗ ಅವರು ಅಡ್ರೆಸ್ ಹೇಳಿ ತಗೊಂಡಿದ್ದೆ ನಾನು ಔಷಧಿನ. ತಗೊಂಡು ಸ್ಪ್ರೇ ಕೊಟ್ಮೇಲೆ ಅವರೇ ಒಂದು 3 ಸರಿ ನಮ್ಮ ಊರಿಗೆ ಬಂದು ನಮ್ಮ ಹೊಲ ಎಲ್ಲ ನೋಡಿ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ರು ಅವರು. ಅನುಕೂಲ ಅಂದ್ರೆ ಮೇನ್ ರೈತರಿಗೆ ಬಂದ್ಬಿಟ್ಟು ಖರ್ಚು ಕಮ್ಮಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಈಗ ರೈತರಿಗೆ ಗೊತ್ತಾಗಲ್ಲ ಯಾವ್ದ್ ಏನ್ ಔಷಧಿ ಹೊಡಿಬೇಕು ಏನು ಗೊತ್ತಿರಲ್ಲ. ಅಂಗಡಿಗೆ ಹೋಗ್ತಾರೆ, ಕೇಳ್ತಾರೆ ಎಷ್ಟ್ ದುಡ್ಡು ಆಗುತ್ತೆ ಅಷ್ಟು ಕೊಟ್ಬಿಟ್ಟು ಬರ್ತಾರೆ. ರೈತರಿಗೆ ಸಿಕ್ಬೆಲೆ ಇದು. ಇದನ್ನ ತಗೊಂಡ್ ಸ್ಪ್ರೇ ಮಾಡೋದ್ರಿಂದ ಅವ್ರಿಗೂ ಖರ್ಚು ಕಮ್ಮಿ ಆಗುತ್ತೆ, ಕಮ್ಮಿ ಬೆಳಿಬಹುದು. ಶುಂಠಿ ತುಂಬಾ ಖರ್ಚು ಮಾಡಿರ್ತಾರೆ, ಅದು ಬರೀ ಔಷಧಿಗೆ ಅಂತಾನೆ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ. ಇದು ನೋಡೋದ್ರಿಂದ ಏನು ಒಂದ್ 2 bottles, 3 bottles 1.5 liter 2 liter ಖಾಲಿ ಮಾಡಬಹುದು ಅಷ್ಟೇನೆ ಇಡೀ ಶುಂಠಿ ಬೆಳೆಯಕ್ಕೆ. ನಾನ್ ಬೆಳೆದಾಗ ಮಾತ್ರ ಏನು ಪ್ರಾಬ್ಲಮ್ಸ್ ಆಗಿಲ್ಲ. ಮತ್ತೆ ಅದು ರೋಗ ಬರುತ್ತಲ್ಲ ಅದು ಏನ್ ಬಂದಿಲ್ಲ. ಬೆಲ್ಲುಟ್ ಪೈಲೆ ಆಗ್ಲಿ, ಕೊಳೆ ರೋಗ ಬರುತ್ತಲ್ಲ ಅದು ಬಂದಿಲ್ಲ. ನಾನು 3 ವರ್ಷ ಯೂಸ್ ಮಾಡಿದೀನಿ, 3 ವರ್ಷನೂ ಬಂದಿಲ್ಲ. ಇಲ್ಲಿ ನಮ್ಮ ಪಕ್ಕದವರು ಒಬ್ರು ಅದನ್ನೇ ಸ್ಪ್ರೇ ಮಾಡಿ ಬೆಳೆದಿದ್ದಾರೆ ನ್ಯೂ ಅಲ್ಗಿನೇ, ಅವ್ರದ್ದು ಏನು ಆಗಿಲ್ಲ. ತುಂಬಾ ತೂಕ ಚೆನ್ನಾಗಿ ಬರುತ್ತೆ, ನೋಡಕ್ಕೆ ಇದಾಗಿರುತ್ತೆ, ಚಕ್ಕಿ ಚೆನ್ನಾಗಿ ಬರುತ್ತೆ, ಬಡ್ಡೆ ದಪ್ಪಾಗಿ ಚೆನ್ನಾಗಿ ಬರುತ್ತೆ, ಇಳುವರಿ ಬರುತ್ತೆ, ರೋಗನು ಬೇಗ ಬರಲ್ಲ. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 81 5 20 40 60 2 81 5 20 40 60 2. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನ್ಯೂ ಅಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪನಾಕಿ ಕೆಲಸ ಮಾಡ್ತಾ ಇದ್ದೀನಿ. ನ್ಯೂ ಅಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ. ನಾವು ಕೊಡ್ತಾ ಇರೋದು ಬೆಳೆ ಬೆಳೆಯೋದಕ್ಕಲ್ಲ, ಈ ಪತ್ರ ಹರಿತ್ ಫಾರ್ಮೇಶನ್ ಆಗೋದಕ್ಕೆ ಎಷ್ಟು ಬೇಕು. ಪತ್ರ ಹರಿತ್ ಚೆನ್ನಾಗಿದ್ರೇನೆ ದ್ಯುತಿ ಸಂಶ್ಲೇಷಣೆ ಆಗತ್ತೆ. ಸಂಪೂರ್ಣವಾಗಾದಾಗ ಏನಾಗುತ್ತೆ, ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣದಿಂದ ಎಳ್ಕೊಳ್ಳುತ್ತೆ. ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಹೆಚ್ಚಿಗೆ ಎಳ್ಕೊಂಡು ಈ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಕಾರ್ಬನ್ ಕನ್ವರ್ಟ್ ಮಾಡಿಕೊಂಡು ನೆಲಕ್ಕೆ ತೆಳ್ತಾ ಹೋಗುತ್ತೆ. ಆ ಪತ್ರ ಹರಿತ್ ಫಾರ್ಮೇಶನ್ ಆಗೋದಕ್ಕೆ ನಮಗೆ ಸಾಕು. ಹಂಗಾದ್ರೆ ಬೆಳೆಗಳಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಮಣ್ಣಿಂದನೇ ಸಿಗಬೇಕು. ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ಗಳು ಮಣ್ಣಿಂದ ಗಿಡಕ್ಕೆ ಬರ್ಬೇಕಂದ್ರೆ ಮಧ್ಯವರ್ತಿಯಾಗಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಕನ್ವರ್ಟ್ ಮಾಡಿ ಗಿಡಕ್ಕೆ ಬೇಕಾಗಿರೋ ರೀತಿನಲ್ಲಿ ಸಪ್ಲೈ ಮಾಡ್ತಾ ಹೋಗ್ತವೆ. ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಲ್ಲಿ ನಾವು ಬೆಳೆಸಿದ್ರೆ ಸಾಕು, ಬೆಳೆ ಆಟೋಮೆಟಿಕ್ ಆಗಿ ಬರುತ್ತೆ. ಈ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟು ನೆಲದಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸ್ಬಿಡ್ತಾ ಇದ್ದೀವಿ. ಸೂಕ್ಷ್ಮಾಣು ಜೀವಿಗಳೇ ಇಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಚೈನ್ ಅನ್ನ ಕಾಪಾಡೋರು ಯಾರು? ಈ ತೊಂದರೆ ಈ ಕೆಮಿಕಲ್ ಫರ್ಟಿಲೈಸರ್ ಇಂದ ಆಗಿದೆ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿ ಸಿಂಪ

ಕಾಂಬಾಳಿಯೋ